दूसरी शर्त है पिछले लोकसभा चुनाव में कम से कम 3 राज्यों में कुल मिलाकर 2% सीटें प्राप्त हुई हो। तीसरी शर्त है वो पार्टी कम से कम 4 राज्यों में राज्य स्तरीय दल के रूप में भी मान्यता प्राप्त हो। राज्य स्तरीय दल की मान्यता के लिए जरूरी है किसी दल को पिछले विधानसभा चुनाव में कुल वैध मत का कम से कम 6% वोट और न्यूनतम 2 सीटों पर जीत प्राप्त हो। दूसरी बात, पिछले लोकसभा चुनाव में कुल पड़े वैध वोट का 6% दल को प्राप्त हो तथा कम से कम 1 लोकसभा सीट पर जीत प्राप्त हो। तीसरी बात, पिछले विधानसभा चुनाव में पार्टी कम से कम 3 सीटों पर जीत हासिल करे या उस विधानसभा की 3 प्रतिशत सीटों पर जो भी अधिक हो उस पर जीत हासिल करे। इसके अतिरिक्त दल को हर 25 लोकसभा सीटों से कम 1 सीट पर जीत मिली हो। साथ ही पार्टी अपने राज्य के चुनाव में कम से कम कुल वैध मत का 8% या उससे अधिक वोट प्राप्त करे। भारत निर्वाचन आयोग में राजनीतिक दलों की शिकायतों का समाधान और प्रत्याशियों को बेहतर सुविधा उपलब्ध कराने के लिए सुविधा और समाधान नामक 2 पोर्टल भी लॉन्च किया है। अबा इष्टोंद विषय तिळिसिकोट्रु अल्वा KN ಬಾರ್ ಅವರು, ಅವರಿಗೆ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಭಾಗವಹಿಸುವಿಕೆ ಇಲ್ಲದೆ ಇದ್ರೆ ಈ ನಮ್ಮ ಕಾರ್ಯಕ್ರಮ ಅಪೂರ್ಣ ಅನ್ಸುತ್ತೆ ಅಲ್ವಾ ಭಾರತ್? ಖಂಡಿತ ಸರಿಯಾಗಿ ಹೇಳಿದೆ ಭಾರತಿ. ಅವ್ರಿಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಕೇಳುಗರು ಕೂಡ ತಮ್ಮ ವಿಚಾರವನ್ನ ಹೇಳ್ಕೊಳ್ಬೇಕಲ್ವಾ? ನಿಜಕ್ಕೂ ನನ್ನ ಮನಸ್ಸಿನಲ್ಲಿರೋದನ್ನೇ ಹೇಳಿದೆ. ಈಗ ಶ್ರೋತೃಗಳ ವೇದಿಕೆಯ ಸಮಯ, ಅಂದ್ರೆ ಶ್ರೋತೃಗಳು ಕಳಿಸಿರೋ ರೆಕಾರ್ಡಿಂಗ್ ಗಳನ್ನ ಕೇಳೋ ಸಮಯ ಅಂತಾಯ್ತು. ನನಗಂತೂ ಒಂದು ವಿಷಯ ತುಂಬಾನೇ ಇಷ್ಟ ಆಗತ್ತಪ್ಪ. ಯಾವ ವಿಷಯ ಅಂಕಲ್? ನಮ್ಮ ಶ್ರೋತೃಗಳು ಈ ಕಾರ್ಯಕ್ರಮ ಕೇಳೋದ್ರ ಜೊತೆಗೆ ಇದರಲ್ಲಿ ಭಾಗವಹಿಸೋದಕ್ಕೆ ಅದೆಷ್ಟು ಉತ್ಸಾಹದಿಂದ ಇರ್ತಾರೆ ಅಂತಂದ್ರೆ, ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕಳಿಸೋದಿರಬಹುದು, ತಮ್ಮ ಅನಿಸಿಕೆಗಳನ್ನ ಕವಿತೆ ಹಾಡುಗಳ ಮೂಲಕ ವ್ಯಕ್ತಪಡಿಸೋದಿರಬಹುದು, ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ ಜೊತೆ ಕೈ ಜೋಡಿಸಿರ್ತಾರಲ್ಲ, ಅದು ನನಗೆ ನಿಜಕ್ಕೂ ಖುಷಿ ಆಗತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಸರಿ, ಹಾಗಿದ್ರೆ ಈ ಸಲ ರೆಕಾರ್ಡಿಂಗ್ ಎಲ್ಲಿಂದ ಬಂದಿದೆ ಬನ್ನಿ ಕೇಳೋಣ. ನಮಸ್ಕಾರ ಶ್ರೋತಾ, ಮೈ ಆಪ್ಕಾ ದೋಸ್ತ್ ವಿಕೇಶ್ ಪ್ರಜಾಪತಿ, ಗ್ರಾಮ ಬನ್ಗೋ, ಪೋಸ್ಟ್ ವರ್ಗುವೆ ಸಾಗರ್, ಜಿಲ್ಲಾ ಝಾನ್ಸಿ, ಉತ್ತರ ಪ್ರದೇಶ. ಮತದಾತಾ ಜಂಕ್ಷನ್ ಕಾರ್ಯಕ್ರಮ ಬಹುತ್ ಅಚ್ಚಾ ಲಗ್ ರಹಾ ಹೈ ಮುಜೆ ಸುನ್ಕರ್. ಜಾಗರೂಕತಾ ಭಾರತ ಕಾರ್ಯಕ್ರಮ ಚುನಾವ್ ಆಯೋಗ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಜೊ ಹಮಾರಾ ಸ್ವತಂತ್ರ ಭಾರತ ಹೈ ಔರ್ ಹಮ ಅಪನೆ ಮತ ಕಾ ಉಪಯೋಗ ಕರ್ಕೆ ಅಪನಿ ಸರ್ಕಾರೋ ಕೋ ಚುನ್ ಕರ್ ಅಪನೆ ಅಧಿಕಾರೋ ಕಿ ರಕ್ಷಾ ಕರ್ಕೆ ಬಹುತ್ ಅಚ್ಚಾ ಏಕ ಸಾರ್ಥಕ कहा जाए एक अच्छी सरकार हम चुने और हम अपने मत का उपयोग करें. मत की एक अपनी पहचान है, एक मत भारी विजय दिला सकता है, एक सामाजिक कार्य करने वाली सरकार ला सकता है और सभी का उत्थान हो सकता है. मतदाता जंक्शन कार्यक्रम से जुड़कर बहुत अच्छा लगा. देश में योगदान करो, चुनाव का मतदान करो, कर्तव्य है ये पहचान हमारी है, अपना अपना वोट करना सबकी जिम्मेदारी है. जागो रे जागो, जागो रे जागो, निकलो अपने घर से, नए कल का निर्माण करो, देश में योगदान करो, अब चुनाव का मतदान करो. जागो रे जागो. ಭಾರತಿ, ಒಂದು ವಿಚಾರ ಮಾತ್ರ ಹಾಗೆ ಉಳಿದು ಹೋಯ್ತು. ಯಾವ್ದದು? ಯೋಚನೆ ಮಾಡು. ಪ್ರಶ್ನೋತ್ತರದ್ದು ಕಳೆದ ಎಪಿಸೋಡ್ ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತು ವಿಜೇತ ಶ್ರೋತೃವಿನ ಹೆಸರನ್ನ ಘೋಷಿಸಬೇಕಲ್ವಾ? ಕಳೆದ ವಾರ ಯಾವ ಪ್ರಶ್ನೆ ಕೇಳಿದ್ವಿ? ನಮ್ಮ ಕಳೆದ ಸಂಚಿಕೆಯ ಪ್ರಶ್ನೆ, ಭಾರತ ಚುನಾವಣಾ ಆಯೋಗ ನವೆಂಬರ್ 4, 2022 ಯಾವ ಆಪ್ನ ಅಪ್ಡೇಟೆಡ್ ವರ್ಷನ್ ಬಿಡುಗಡೆ ಮಾಡಿತ್ತು? ಸರಿಯಾದ ಉತ್ತರ PWD ಆಪ್ನ ಅಪ್ಡೇಟೆಡ್ ವರ್ಷನ್. ವಿಜೇತರ ಹೆಸರು ಘೋಷಿಸುವ ಮುನ್ನ ಒಂದು ಮಾತು, ನಮಗೆ ಬಹಳಷ್ಟು ಕೇಳುಗರು ಪ್ರತಿ ಎಪಿಸೋಡ್ ನಲ್ಲೂ ಕೂಡ ತಮ್ಮ ಉತ್ತರವನ್ನ ಕಳಿಸ್ತಾ ಇದ್ದಾರೆ. ನಿಜ, ಬಹಳಷ್ಟು ಉತ್ತರಗಳು ಸರಿ ಇದ್ರೂ ಕೂಡ ಅದರಲ್ಲಿ ಕೆಲವರು ತಮ್ಮ ಹೆಸರನ್ನ ಸರಿಯಾಗಿ ಬರೆದಿರೋದಿಲ್ಲ, ಮತ್ತೆ ಕೆಲವರು ಪೂರ್ತಿ ವಿಳಾಸವನ್ನೂ ಬರೆದಿಲ್ಲ. ಹೀಗಾಗಿ ಇಂಥವರ ಹೆಸರನ್ನ ಲಾಟರಿಯಲ್ಲಿ ಸೇರಿಸಲಾಗಿಲ್ಲ. ಆದ್ರಿಂದ ಕೇಳಿದ್ರೆ ಗಮನಿಸಿ, ಇನ್ನು ಮುಂದೆ ತಾವೆಲ್ಲರೂ ಕೂಡ ತಮ್ಮ ಹೆಸರನ್ನ ಸರಿಯಾಗಿ ಬರೆಯೋದ್ರ ಜೊತೆಗೆ ಪೂರ್ಣ ವಿಳಾಸವನ್ನು ಕೂಡ ಬರೆದು ಕಳಿಸಬೇಕು. ಸರಿ, ಹಾಗಿದ್ರೆ ಕಳೆದ ವಾರದ ಪ್ರಶ್ನೆಗೆ ಸರಿ ಉತ್ತರ ಕಳಿಸಿದವರಲ್ಲಿ ವಿಜೇತರಾದವರು ಯಾರು ಅಂದ್ರೆ, ನಮ್ಮ ಅದೃಷ್ಟಶಾಲಿ ವಿಜೇತರು ಪಿ ಸುಬ್ರಹ್ಮಣ್ಯನ್, ಕುಲಕಡ್ ಅಂಚೆ, ಪಾಲಕ್ಕಾಡ್, ಕೇರಳ. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ನಿಮ್ಮ ವಿಳಾಸಕ್ಕೆ ಅತಿ ಶೀಘ್ರದಲ್ಲೇ ತಲುಪುತ್ತೆ. ಇದೀಗ ಈ ಎಪಿಸೋಡಿನ ಪ್ರಶ್ನೆ ಸಮಯ. ಇದುವರೆಗೆ ಎಷ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿವೆ? ಪ್ರಶ್ನೆಯನ್ನ ಇನ್ನೊಮ್ಮೆ ಕೇಳಿ. ಇದುವರೆಗೆ ಎಷ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿವೆ? ನಿಮ್ಮ ಉತ್ತರವನ್ನು 9999031950ಗೆ ವಾಟ್ಸ್ಆಪ್ ಮೂಲಕ ಕಳಿಸಿಕೊಡಬೇಕು. ಈ ಕಾರ್ಯಕ್ರಮವನ್ನು ಕೇಳಿ ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತದಾತ ಜಂಕ್ಷನ್ ಇಂದ ನಿಮ್ಮೆಲ್ಲರನ್ನೂ ಈಗ ಬೀಳ್ಕೊಡುವ ಸಮಯ ಬಂದೇ ಬಿಟ್ಟಿದೆ. ಚುನಾವಣೆಗೆ ಸಂಬಂಧಿಸಿದಂತ ಇಂತಹದೇ ಆಸಕ್ತಿದಾಯಕವಾದಂತಹ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಒಕ್ಕೂಡಲು ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಶುಭ ಎಆರ್, ನಿರ್ಮಾಣ ಪಿಎಂ ಜಗದೀಶ್ ಹಾಗೂ ಎಂಎಸ್ ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕುಟುಂಬ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ನನಿತಾ ಹಾಡಿದ್ದಾರೆ. कुछ हो गया ये चुचो चुचो विषया मुझे कुछ कुछ हो गया ये चुचो चुचो विषया दिल तो पागल हो गया ये तो वासिया गद हुच हुच हुच हुच हुच हुच हुच हुच मुझे कुछ कुछ हो गया ये चुचो चुचो